அஞ்சுக்கு இன்னேக்கே அஞ்சுக்கே இல்லேக்கே நான் இல்லி இருவாக நாச்சுக்கே இன்னேக்கே அஞ்சுக்கே இல்லேக்கே நான் இல்லி இருவாக இருவாக ಹೆಚ್ಚಾಗಿ ನಾನು ನಿನ್ನಿಲ್ದ ಹುಚ್ಚಾಗಿ ನನ್ನ ಕಣ್ಣಾಸೆ ನನ್ನ ತುಟಿಯಾಸೆ ಅತಿಯಾಗಿ ನಾ ಸಾಕು ಹೋದೆ ಇಂದು ನಿನ್ನನ್ನು ಕಂಡಾಗ ಮರತನು ಆತುರ ಇನ್ನೇಕೆ ಖಾತರ ಇನ್ನೇಕೆ ನಾನಿಲ್ಲಿರುವಾಗ ಸಾಕೆಂಬ ಮಾತಿಲ್ಲ ಏಕೆ ಹೀಗೆಂದು ಗೊತ್ತಿಲ್ಲ ಇನ್ನೂ ಬೇಕೆಂಬ ಆಸೆ ಮೈ ತುಂಬಿ ನಿಂತಲ್ಲಿ ನಿಲ್ಲಲಾರನಲ್ಲ ತಾಳು ತಾಳೀಗ ಇಲ್ಲಲ್ಲ ಸೇರೋ ಆ ಕಾಲ ಬಂದಿಲ್ಲ ಇಂಥ ಹಗಲಲ್ಲಿ ಹೀಗೆ ದಾರಿಲಿ ಕಂಡೋರು ನಗಬಾರದಲ್ಲ ಇಲ್ಲೇಕೆ ನಾನಿಲ್ಲಿ ಇರುವಾಗ ಮಾತನು ನಿಲ್ಲಿಸು ಸುಮ್ಮನೆ ಪ್ರೀತಿಸು ಪ್ರೀತಿಸು ಪ್ರೀತಿಸು ಪ್ರೀತಿಸು ಕಿಸ್ ಮಿ ಕಿಸ್ ಮಿ ಕಿಸ್ ಮಿ ಕಿಸ್ ಮಿ ಕಿಸ್ ಮಿ ಕಿಸ್ ಮಿ ಕಿಸ್ ಮಿ ಕಿಸ್ ಮಿ